ಹದಿನೆಂಟನೇ ಶ್ಲೋಕ, 16ನೇ ಶ್ಲೋಕ ಪಾಠ ಮಾಡಿ. 16-17. ಸಂಭವೇ ಹೇತುಫಲಯೋ ಯುಗಪತ್ ಸಂಭವೇ ಯಸ್ಮಾತ್ ಅಸಂಬಂಧೋ ವಿಷಾಣವತ್ ಫಲಾದುತ್ಪದ್ಯಮಾನಃ ಸನ್ ನತೇ ಹೇತು ಪ್ರಸಿದ್ಧ್ಯತಿ ಅಪ್ರಸಿದ್ಧ ಕಥಂ ಹೇತು ಫಲಮುತ್ಪಾದಯಿಷ್ಯತಿ. ನಿನ್ನ ವಾದ ಸರಣಿಯಲ್ಲಿ ಹೇತುವೇ ಸಿದ್ಧವಾಗಿಲ್ಲ. ನಿನ್ನ ಸಿದ್ಧಾಂತ ಪ್ರಕಾರ ಫಲವು ಸಿದ್ಧವಾಗಬೇಕಾದರೆ ಹೇತುವಿನಿಂದ ಆಗ್ತದೆ. ಹೇತುವೇ ಸಿದ್ಧವಾಗದೆ ಹೋದರೆ ಫಲವನ್ನು ಹೇಗೆ ಸಿದ್ಧ ಮಾಡ್ತೀಯ? ಸಿದ್ಧಾಂತ ಹೇಳ್ತದೆ ಕಾರಣವಿಲ್ಲದೆ ಕಾರ್ಯ ಇಲ್ಲ, ಹೇತು ಇಲ್ಲದೆ ಫಲ ಇಲ್ಲ. ಈ ಸೃಷ್ಟಿಯು ಒಂದು ಫಲ ಅಂತಾಗಿದ್ದರೆ, ಈ ಜಗತ್ತು ಒಂದು ಫಲ ಅಂತಾಗಿದ್ದರೆ ಇದಕ್ಕೆ ಹೇತು ಇರಲಿಕ್ಕೆ ಬೇಕು. ಆ ಹೇತು ಅನ್ನುವಂಥದ್ದು ನಿನ್ನ ವಾದದಿಂದ ಸಿದ್ಧವಾಗಿಲ್ಲ. ಏಕೆಂದರೆ ಅಲಬ್ಧಾತ್ಮಕ ಅಪ್ರಸಿದ್ಧ ಸನ್ನ, ನಿನ್ನ ವಾದದ ಸರಳೆಯ ಪ್ರಕಾರ ಹೇತು ಅಲಬ್ಧ, ಹೇತು ಪ್ರಾಪ್ತವಾಗಿಲ್ಲ, ಅಪ್ರಸಿದ್ಧ, ಅದಕ್ಕೆ ಯಾವ ಪ್ರಸಿದ್ಧಿ ಯಾವ ಸ್ಪಷ್ಟತೆ ಇಲ್ಲ. ಹೇಗಿದೆ ಅದು? ನಿನ್ನ ಹೇತು ಹೇಗಿದೆ ಅಂದರೆ ಶಶವಿಷಾಣವತ್, ಮಲದ ಕೊಂಬಿನಂತೆ ನಿನ್ನ ಹೇತು ಇದೆ. ಕಥಂ ಫಲಂ ಉತ್ಪಾದಯಿಷ್ಯತಿ, ಹೇಗೆ ತಾನೇ ಅದು ಫಲವನ್ನು ಉಂಟು ಮಾಡಿತು? ಮಲದ ಕೊಂಬು ಏನಾದರೂ ಉಂಟು ಮಾಡೀತಾ, ಏನಾದರೂ ಪ್ರಸಿದ್ಧಪಡಿಸೀತಾ? ಮಲದ ಕೊಂಬು ಏನನ್ನೂ ಪ್ರಸಿದ್ಧಪಡಿಸಲು ಸಾಧ್ಯವಿಲ್ಲ. ಹೇಗೋ ಹಾಗೆ ನಿನ್ನ ಹೇತು ಸಿದ್ಧವಾಗದೇ ಇದ್ದರಿಂದಾಗಿ ಹೇಗೆ ತಾನೇ ಫಲವನ್ನು ಸಿದ್ಧ ಮಾಡ್ತೀಯಾ? ಹೇತುವೇ ಸಿದ್ಧವಾಗಿಲ್ಲ. ಇತರೇತರ ಅಪೇಕ್ಷ ಸಿದ್ಧಿಯೋಹೋ, ಇಲ್ಲ ಒಂದಕ್ಕೊಂದು ಅನುಕೂಲಕರವಾಗಿ ಆಗ್ತವೆ ಅಂತ ಹೇಳಿದ್ದಾದರೆ ಶಶವಿಷಾಣ ಕಲ್ಪಯೋಹೋ ಕಾರ್ಯ ಕಾರಣ ಭಾವೇನ ಸಂಬಂಧ ಕ್ವಚಿತ್ ದೃಷ್ಟ ಅನ್ಯಥಾವ ಇತಿ ಅಭಿಪ್ರಾಯ. ಒಂದಕ್ಕೆ ಒಂದು ಪೂರಕವಾಗಿ ಫಲವನ್ನು ಉಂಟು ಮಾಡುತ್ತವೆ. ಯಾವುದಕ್ಕೆ ಯಾವುದು? ಹೇತುವಿಗೆ ಫಲಪೂರಕ, ಫಲಕ್ಕೆ ಹೇತುಪೂರಕ, ಹೀಗೆ ಒಂದಕ್ಕೊಂದು ಪೂರಕವಾಗಿ ಸೃಷ್ಟಿಯನ್ನು ಉಂಟು ಮಾಡ್ತವೆ ಅಂತ ಹೇಳಿದ್ದಾದರೆ ಅದನ್ನು ಸಹಿತ ಸಿದ್ಧ ಮಾಡಲಿಕ್ಕಾಗುವುದಿಲ್ಲ. ಏಕೆಂದರೆ ಮೊದಲು ಸಿದ್ಧ ಮಾಡು ನನಗೆ. ಇನ್ನೂ ಈ ಹೇತು ಫಲ ಎರಡೂ ಮೊಲದ ಕೊಂಬಿನಂತೆಯೇ ಇವೆ. ಇನ್ನೂ ಈ ಮೊಲದ ಕೊಂಬಿನಲ್ಲಿ ಎಡಗಡೆಯ ಕೊಂಬು ಬಲಗಡೆ ಸಹಕಾರ ಕೊಡ್ತದೆ, ಬಲಗಡೆ ಕೊಂಬು ಎಡಗಡೆ ಸಹಕಾರ ಕೊಡ್ತದೆ ಅಂತ ನೀನು ಉದ್ದಕ್ಕೂ ಕಥೆ ಹೇಳಿದರೆ ನಾನು ಅದನ್ನು ಹೇಗೆ ಸ್ವೀಕಾರ ಮಾಡಲಿ? ನನಗೆ ಸಿದ್ಧ ಮಾಡಿ ತೋರಿಸು ಮೊದಲು. ಏನು ಸಿದ್ಧ? ಹೇತು ಸಿದ್ಧ ಮಾಡಿ ತೋರಿಸು. ಹೇತುವನ್ನು ಸಿದ್ಧ ಮಾಡದೆ ಬರೀ ನೀನು ಲೆಕ್ಕಾಚಾರ ಗಾಳಿಯಲ್ಲಿ ಹಾಕ್ತಾ ಇದ್ದರೆ ಹೇಗೆ ತಾನೇ ಇದು ಕೆಲಸ ಆದೀತು ಅನ್ನುವ ವಾದವನ್ನು ಮಾಡಿದ್ದಾನೆ. ಆ ಮೂಲಕವಾಗಿ 241 ಭಾಷ್ಯನೂ ಆಗಿದೆ ಅಂತ ಹೇಳ್ತಾರೆ. ಅಸಂಬಂಧ ದೋಷೇಣ ಅಪೋದಿತೇಪಿ ಹೇತುಫಲಯೋ ಕಾರ್ಯಕಾರಣ ಭಾವೇ ಹೇತುಫಲ ಅನ್ನೋದು ಸಿದ್ಧವಾಗದೆ ಹೋದಾಗ ಕಾರ್ಯಕಾರಣ ಸಿದ್ಧ ಆಗ್ತದೆ. ಹೇತು ಫಲ ಅನ್ನೋದೇ ಸಿದ್ಧವಾಗದೆ ಹೋದಾಗ ಕಾರ್ಯಕಾರಣ, ಹೇತು ಫಲವು ಸಿದ್ಧವಾಗದೆ ಹೋದಾಗ ಕಾರ್ಯಕಾರಣ ಭಾವ ಸಿದ್ಧ ಆಗ್ತದ. ಹೇತು ಫಲ ಎನ್ನುವುದೇ ಸಿದ್ಧವಾಗದೆ ಹೋದರಿಂದಾಗಿ ಕಾರ್ಯಕಾರಣವೂ ಕೂಡ ಸಿದ್ಧ ಮಾಡಲು ಸಾಧ್ಯವಿಲ್ಲ. ಹೇತು ಫಲಯೋಹೋ ಅಪೋಧಿತಿ ಅಪಿ ಕಾರ್ಯಕಾರಣ ಭಾವಿ. ಕಾರ್ಯಕಾರಣ ಭಾವವನ್ನು ಕೂಡ ಜೊತೆ ಜೊತೆಗೆ ತಳೆದಾಕ್ಬಿಡ್ತೀವಿ. ಕಾರ್ಯಕಾರಣ ಭಾವಿ ಅಪೋದಿತಿ, ಇವುಗಳನ್ನು ಅಲ್ಲಗಳೆಯಲಾಗುತ್ತದೆ. ಯದಿ ಹೇತು ಫಲ ಸಿದ್ಧಿ, ಫಲಸಿದ್ಧಿಶ್ಚ ಹೇತುತಃ ಕತರತ್ಪೂರ್ವ ನಿಷ್ಪನ್ನಂ ಯಸ್ಯ ಸಿದ್ಧಿರಪೇಕ್ಷಯಾ. ಯದಿ ಹೇತೋ ಫಲಸಿದ್ಧಿ ಫಲಸಿದ್ಧಿಶ್ಚ ಹೇತುತಃ ಕತರತ್ಪೂರ್ವ ನಿಷ್ಪನ್ನಂ ಯಸ್ಯ ಸಿದ್ಧಿರಪೇಕ್ಷಯಾ. ಒಂದು ಕೆಲಸ ಮಾಡು ಸಿದ್ಧಾಂತ ಹೇಳ್ತಾನೆ. ಇವನು ಪ್ರತಿಪಕ್ಷದವನು ಹೇಳ್ತಾನೆ, ಹೇತುವಿನಿಂದಾಗಿ ಫಲವು ಸಿದ್ಧವಾಗುತ್ತದೆ, ಫಲದಿಂದಾಗಿ ಹೇತು ಸಿದ್ಧವಾಗುತ್ತದೆ. ಇದು ಪ್ರತಿಪಕ್ಷ ವಾದಿ. ವಾದಿಯ ಅಭಿಪ್ರಾಯ ಏನು? ಹೇತುವಿನಿಂದ ಫಲವು ಸಿದ್ಧವಾಗ್ತದೆ, ಫಲದಿಂದ ಹೇತು ಸಿದ್ಧವಾಗ್ತದೆ. ಇದರ ಮೊದಲನೇದ್ದು ಯಾವುದಪ್ಪ ಅಂತ ಸಿದ್ಧಾಂತ ಕೇಳ್ತ. ಮೊದಲನೇದ್ದು ಯಾವುದು? ಮೊದಲನೇದ್ದು ಹೇತುವಿನಿಂದ ಫಲ, ಫಲದಿಂದ ಹೇತು, ಪರಸ್ಪರಂ ಭಾವಯ. ನಾನು ಒಪ್ಕೊಳ್ತೇನೆ ನಿನ್ನ ಈ ಮಾತನ್ನು, ನಾನು ಸ್ವೀಕಾರ ಮಾಡ್ತೇನೆ. ಆದರೆ ನಾನು ತಿಳ್ಕೋಬೇಕಾಗಿದೆ, ಮೊದಲು ಹೇತುವಿನಿಂದ ಸ್ಟಾರ್ಟ್ ಆಯಿತು ಏನು ಮೊದಲು ಫಲದಿಂದ ಸ್ಟಾರ್ಟ್ ಆಯಿತು? ಬೀಜದಿಂದ ಸ್ಟಾರ್ಟ್ ಆಯಿತು, ವೃಕ್ಷದಿಂದ ಸ್ಟಾರ್ಟ್ ಆಯಿತು? ಕತರತ ಪೂರ್ವ ನಿಷ್ಪನ್ನಂ ಯಸ್ಯ ಸಿದ್ಧಿ ಅಪೇಕ್ಷೆಯ. ಇದೊಂದು ಸಿದ್ಧವಾಗಬೇಕಾದ್ರೆ ಪೂರ್ವ ನಿಷ್ಪನ್ನಂ ಕಸ್ಯ ಕತರತ, ಯಾವುದರಿಂದಾಗಿ ಇದು ಪ್ರಾರಂಭ ಆಯಿತು? ಹೇತುವಿನಿಂದ ಪ್ರಾರಂಭ ಆಯಿತು, ಫಲದಿಂದ ಪ್ರಾರಂಭ ಆಯಿತು. ಅವೆರಡೂ ಪರಸ್ಪರ. ಆ ಪರಸ್ಪರದೊಳಗೇ ಮೊದಲು ಶುರು ಮಾಡಿದವ್ರು ಯಾರು? ಅರ್ಥ ಅಲ್ಲ. ಯದಿ ಹೇತೋಹೋ ಫಲಾತ್ ಸಿದ್ಧಿ, ಹೇತುವಿಗೆ ಫಲದಿಂದ ಸಿದ್ಧಿಯೋ ಅಥವಾ ಫಲಸಿದ್ಧಿಯಿಂದಾಗಿ ಹೇತು, ಫಲಸಿದ್ಧವಾಯಿತು ಅಂತ ನಾವು ಹೇತುವನ್ನು ಗುರುತಿಸ್ತೇವೋ, ಹೇತುವಿನಿಂದಾಗಿ ಫಲವು ಸಿದ್ಧವಾಗುತ್ತದೆಯೋ, ಕತರತ ಪೂರ್ವ ನಿಷ್ಪನ್ನಂ, ಇವೆರಡರಲ್ಲಿ ಮೊದಲನೇದ್ದು ಯಾವುದು? ಎಸ್ ಸಿದ್ಧಿ ಅಪೇಕ್ಷೆಯ. ಅದರಿಂದ ನಾವು ಗುರುತಿಸಬಹುದು, ಹೌದಪ್ಪ ಇದು ಸಿದ್ಧವಾಯಿತು, ಫಲ ಸಿದ್ಧ ಆಯಿತು, ಏನು ಕಾರಣ ಹೇತು ಸಿದ್ಧವಾಯಿತು. ನಾನು ಫಲವು ಸಿದ್ಧವಾಯಿತು, ಹೇತು ಸಿದ್ಧವಾಯಿತು, ಮೊದಲು ಯಾವುದರಿಂದ ಪ್ರಾರಂಭ ಆಯಿತು ಅಂತ ಹೇಳು, ಆ ಮೂಲಕ ನಾವು ಗುರುತಿಸ್ತೀವಿ. ಇನ್ನೂರ ನಲವತ್ತೆರಡು ಯದಿ ಹೇತು ಫಲಯೋಹೋ ಅನ್ಯೋನ್ಯ ಸಿದ್ಧಿ ಅಭ್ಯುಪಗಮ್ಯತೆ ಇವ ತ್ವಯಾ ಕತರತ ಪೂರ್ವ ನಿಷ್ಪನ್ನಂ ಹೇತುಫಲಯೋಃ ಯಸ್ಯ ಪಶ್ಚಾತ್ ಭಾವಿನಃ ಸಿದ್ಧಿಃ ಸ್ಯಾತ್ ಪೂರ್ವ ಸಿದ್ಧಿ ಅಪೇಕ್ಷಯಾ ತದ್ಬ್ರೂಹಿ ಇತ್ಯರ್ಥಃ. ಒಂದು ವೇಳೆ ನಿಮ್ಮ ಅಭಿಪ್ರಾಯದಲ್ಲಿ, ಭಾಷೆ ಇದು, ಒಂದು ವೇಳೆ ನಿಮ್ಮ ಅಭಿಪ್ರಾಯದಲ್ಲಿ ಅಂದರೆ ವಾದಿ ಅಭಿಪ್ರಾಯದಲ್ಲಿ ಹೇತು ಫಲಗಳು ಅನ್ಯೋನ್ಯವಾಗಿ ಇದ್ದುಕೊಂಡು ಸಿದ್ಧಿಯನ್ನು ಮಾಡುತ್ತವೆ, ಇದೇ ತಾನೇ ವಾದಿಯ ಆರ್ಗ್ಯುಮೆಂಟ್? ಆಯ್ತು, ಓಕೆ ಓಕೆ. ಅನ್ಯೋನ್ಯ ಸಿದ್ಧಿ ಅಭ್ಯುಪಗಮ್ಯತೆ, ಹಾಗೆ ಒಂದು ನಿರ್ಣಯಕ್ಕೆ ಬಂದದ್ದಾದರೆ ನಿನ್ನಿಂದ, ತ್ವಯ್ಯ ನಿನ್ನಿಂದ ಹಾಗೆ ಒಂದು ನಿರ್ಣಯಕ್ಕೆ ಬಂದದ್ದಾದರೆ ಕತರತ ಪೂರ್ವ ನಿಷ್ಪನ್ನಂ ಹೇತು ಫಲಯೋಹೋ, ಹೇತು ಮತ್ತು ಫಲಗಳಲ್ಲಿ ಪೂರ್ವದಲ್ಲಿ ಯಾವುದು ಮೊಟ್ಟ ಮೊದಲಿಗೆ ಪ್ರಾರಂಭವಾಗುತ್ತದೆ, ಮೊದಲು ಯಾವುದು? ಕತರತ ಇವೆರಡರಲ್ಲಿ ಮೊದಲು ಪ್ರಾರಂಭವಾದದ್ದು ಯಾವುದು? ಯಸ್ಯ ಪಶ್ಚಾತ್ ಭಾವಿನಃ, ಅದನ್ನು ನೀನು ನಮಗೆ ಸ್ಪಷ್ಟಪಡಿಸಿದ್ದಾದರೆ ಅದರ ನಂತರ, ಯಸ್ಯ ಪಶ್ಚಾತ್ ಅದರ ನಂತರ ಸಿದ್ಧಿ ಸ್ಯಾತ್, ಅದು ಮೊದಲನೇ ಫಲ ಅಂದ್ಯೋ, ಆಮೇಲೆ ನಂತರ ಹೇತು ಸಿದ್ಧವಾಗ್ತದೆ. ಮೊದಲು ಹೇತು ಅಂದ್ಯೋ, ನಂತರ ಫಲ ಸಿದ್ಧ ಆಗ್ತದೆ. ಏನು ಸಿದ್ಧ ಆಗ್ತದೋ ಸಿದ್ಧ ಆಗಲಿ, ಅದರ ಮೊದಲು ಯಾವುದು ಹೇಳು? ಪೂರ್ವ ಸಿದ್ಧಿ ಅಪೇಕ್ಷೆಯ ತದ್ ಪೂರ್ಹಿ ಇತ್ಯರ್ಥ, ಅದನ್ನು ಮೊದಲು ನನಗೆ ಸ್ಪಷ್ಟವಾಗಿ ಹೇಳು. ಸಿದ್ಧಿಯನ್ನು ಅಪೇಕ್ಷೆ ಇಟ್ಕೊಂಡು ಫಲವು ಸಿದ್ಧವಾಗ್ತದೋ, ಹೇತುವನ್ನು ಅಪೇಕ್ಷೆ ಇಟ್ಕೊಂಡು ಫಲವು ಸಿದ್ಧವಾಗ್ತದೋ, ಫಲವನ್ನು ಕಾರಣವನ್ನಾಗಿಟ್ಕೊಂಡು ಹೇತು ಸಿದ್ಧವಾಗ್ತದೋ, ಇವು ಎರಡರಲ್ಲಿ ಮೊದಲನೇದು ಯಾವುದು ಪ್ರಾರಂಭವಾಗ್ತದೆ ಅದನ್ನು ನನಗೆ ಹೇಳು. ಆವಾಗ ನಾವು ಓಹ್ ನಂತರ ಇದು ಆಯಿತಪ್ಪ ಅಂತ ನಿರ್ಣಯಕ್ಕೆ ಬರ್ತೇವೆ. ಪಶ್ಚಾತ್ ಪಶ್ಚಾತ್ ಅಂದರೆ ನಂತರ, ನಂತರ ಇದು ಆಯಿತು ಅಂತ ನಿರ್ಣಯಕ್ಕೆ ಬರ್ತೇವೆ. ಅಥ ಏತತ್ ನ ಶಕ್ಯತೆ ವಕ್ತುಂ ಇತಿ ಮನ್ಯಸೆ, ನೀನು ಬಾಯಿ ಮೇಲೆ ಬಟ್ಟಿಟ್ಕೊಂಡು ಸುಮ್ಮನೆ ಕೂತ್ಕೊಂಡ್ಬಿಟ್ಟಿ ಅಂದರೆ ಅಥ ಏತತ್ ನ ಶಕ್ಯತೆ, ನಾವು ನಿರ್ಣಯಕ್ಕೆ ಬರ್ತೇವೆ. ಏನು ನಿನ್ನಿಂದ ಈ ಪ್ರಕಾರವಾಗಿ ಮೊದಲು ಯಾವುದು ನಂತರ ಯಾವುದು ಅನ್ನೋದು ನಿನ್ನಿಂದ ಹೇಳಲಿಕ್ಕಾಗ್ತಾ ಇಲ್ಲ ಅಂತ ನಾವು ನಿರ್ಣಯಕ್ಕೆ ಬರ್ತೀವಿ. ಹಾಗೆ ನಿನ್ನ ತಿಳುವಳಿಕೆ ಆಗಿದ್ದಾದರೆ ನಮ್ಮದೊಂದು ಹೇಳಿಕೆ ಇದೆ, ಕೇಳ್ಕೊ. ಅಶಕ್ತಿರ ಪರಿಜ್ಞಾನಂ ಕ್ರಮಕೋಪೋಥವಾ ಪುನಃ ಏವಂ ಹಿ ಸರ್ವತಾ ಬುದ್ಧೈ ಅಜಾತಿ ಪರಿದೀಪಿತಾ. ಅಶಕ್ತಿರ ಪರಿಜ್ಞಾನಂ ಕ್ರಮಕೋಪೋಥವಾ ಪುನಃ ಏವಂ ಹಿ ಸರ್ವತಾ ಬುದ್ಧೈ ಅಜಾತಿ ಪರಿದೀಪಿತಾ. ಬೌದ್ಧರ ಪ್ರಕಾರ ಮೂರು ಹೇಳಿಕೆಗಳಿವೆ. ಒಂದು ಅಶಕ್ತಿ ಪ್ರಯೋಗಿಸ್ತಾರೆ, ಈ ಮೂರು ಸಂಗತಿ ಮೂರು ಹೇಳಿಕೆಗಳನ್ನು ಅವರು ಪ್ರಯೋಗಿಸ್ತಾರೆ. ಅಶಕ್ತಿ, ಎರಡನೇದ್ದು ಅಪರಿಜ್ಞಾನ, ಮೂರನೇದ್ದು ಕ್ರಮಕೋಪ. ಈ ಮೂರು ಸಂಗತಿಗಳನ್ನು ವಾದ ಮಾಡುವುದರ ಮೂಲಕವಾಗಿ ನಮ್ಮ ಸಿದ್ಧಾಂತವನ್ನೇ ವಾವ ಅಂತ ಹೇಳಿದಂಗೆ ಆಗ್ತದೆ. ಇಟ್ ಟೇಕ್ಸ್ ಲಾಜಿಕಲಿ ಟೇಕ್ಸ್ ದಮ್ ಅಂಡ್ ಕಾರ್ನರ್ ದೆಮ್. ನೀವು ಅಪರಿಜ್ಞಾನ ಅಂತ ಶಬ್ದವನ್ನು ಪ್ರಯೋಗಿಸಿ ಸಿದ್ಧಾಂತ ವಿಚಾರವಾಗಿ ಮಾತಾಡ್ತೀರಿ. ಏನು ಸಿದ್ಧಾಂತಕ್ಕೆ ಬರ್ತೀರಿ? ಆತ್ಮನಿಗೆ ಹುಟ್ಟು ಎನ್ನುವುದು ಇಲ್ಲ ಅಂತ ಸಿದ್ಧಾಂತಕ್ಕೆ ಬರ್ತೀರಿ. ನಮ್ಮದೇನದು ಸಿದ್ಧಾಂತ? ಅಶಕ್ತಿ ಅಂತೀರಿ. ಆ ಮೂಲಕವಾಗಿಯೂ ಕೂಡ ಮತ್ತೆ ಅಜಾತಿಯನ್ನು ಸಿದ್ಧ ಮಾಡ್ತೀರಿ. ನಾವು ಮೊದಲ ಹೇಳಿದ್ದೀವಿ, ಆತ್ಮನಿಗೆ ಜನ್ಮ ಇಲ್ಲ. ಅಶಕ್ತಿ ಅಪರಿಜ್ಞಾನ ಕ್ರಮಕೋಪ. ಸೊ ನಿಮ್ಮ ಈ ಎಲ್ಲ ವಾದಗಳ ಸರಳಿ ಏನಿದೆಯೋ ಇವು ನಮ್ಮದನ್ನೇ ಸಿದ್ಧಪಡಿಸ್ತಾವೆ ವಿನಃ ನಿಮ್ಮದು ಏನನ್ನು ಹೊಸದಾಗಿ ಸಿದ್ಧ ಮಾಡಲಿಲ್ಲ. ಬುದ್ಧೈ ಅಜಾತಿ ಪರಿದೀಪಿತ. ನಿಮ್ಮಲ್ಲಿ ನಿಮ್ಮವರು ನಿಮ್ಮಿಂದ ಅಂದರೆ ಯಾರು? ಬೌದ್ಧರಿಂದ, ಬೌದ್ಧರಲ್ಲಿ ಬೌದ್ಧರು ಜಾತಿಯನ್ನು ತೋರಿಸ್ಲಿಕ್ಕೆ ಹೋಗಿ ಅಜಾತಿಯನ್ನು ಸಿದ್ಧ ಮಾಡಿದಿರಿ. ಅಜಾತಿ ಇದು ನಮ್ಮ ಸಿದ್ಧಾಂತ. ಇದು ನೀವು ನಮ್ಮ ಸಿದ್ಧಾಂತ ಮಾತಾಡಲಿ ಬಂದಿರೋ ನಿಮ್ಮ ಸಿದ್ಧಾಂತ ಮಾತಾಡಲಿ ಬಂದಿರೋ? ನಮ್ಮ ಸಿದ್ಧಾಂತ ಮಾತಾಡಿ ಬಂದಿರೋ? ಸರೆಂಡರ್ ಆಗ್ರಿ, ನಾವು ಹೋಗ್ತೇವೆ ಮುಂದೆ ಮುಂದಿದ್ದಾರೆನೋ ವಾದ ಮಾಡೋ. ಇಲ್ಲ ಇಲ್ಲ, ನಾವು ಆತ್ಮನಿಗೆ ಜನ್ಮ ಇಲ್ಲ ಅನ್ನೋದನ್ನು ನಾವು ಹೇಳಲಿಕ್ಕೆ ಬಂದಿದ್ದೀವಿ. ಸರಿ, ನಮ್ಮದೇ ಹೇಳ್ದಂಗಾಯ್ತು. ನಿಮ್ಮದಿದ್ರೆ ಹೇಳಿ ಹೇಳಿ. ಮೊದಲನೇದ್ದು ಸೃಷ್ಟಿ ಫಲವೋ ಕಾರಣ. ಅವನಂತಾನೆ ಫಲ ಅಂತಾನೆ. ಹಾಗಾದ್ರೆ ಏನು ಕಾರಣ, ಹೇತು ಹೇಳಪ್ಪ. ಹೇತು ಇಲ್ಲ, ಇಲ್ಲದೇ ಇರುವ ಹೇತುವಿನಿಂದ ಈ ಫಲ ಉಂಟಾಯ್ತು ಹೆಂಗೆ? ಲಾಜಿಕಲಿ ಕೀಪ್ ಕಾರ್ನರಿಂಗ್ ಹಿಮ್, ಪುಟ್ ಹಿಮ್ ಇನ್ ಎ ಕಾರ್ನರ್. ಒನ್ಸ್ ಯು ಕಾರ್ನರ್ ಹಿಮ್, ದಟ್ಸ್ ಇಟ್. ಹಿ ಹ್ಯಾಸ್ ಓನ್ಲಿ ಒನ್ ವೇ ಟು ಸರೆಂಡರ್. ಇನ್ ಕಣ್ಣು ಮುಚ್ಚಲ್ಲೆಲ್ಲ ಬ್ಲ್ಯಾಕ್ ಮೇಲ್ ಅಲ್ಲ, ಬ್ಲ್ಯಾಕ್ ಮ್ಯಾಜಿಕ್ ಅಲ್ಲ, ಓಪನ್. ಆಯ್ತು, ಅವು ಮೂರು ನೋಟ್ಸ್ಗಳನ್ನು ಕೊಡ್ತೀನಿ ನಾನು ಆಮೇಲೆ. ಇಲ್ಲಿ ಭಾಷ್ಯ ನೋಡೋಣ. ಸೇಯಂ ಅಶಕ್ತಿ ಅಪರಿಜ್ಞಾನಂ ತತ್ವ ಅವಿವೇಕಃ ಮೂಢತಾ ಇತ್ಯರ್ಥಃ. ನ ಶಕ್ತಿ ಅಶಕ್ತಿ. ಆತ್ಮ ಇನ್ಕೆಪಬಲ್ ಆಗಿದ್ದಾನೆ. ಆತ್ಮ ಡಿಂಗ್ಯೂ ಜ್ವರ ಬಂದಿತ್ತು, ಇನ್ಕೆಪಬಲ್ ಆಗ್ಬಿಟ್ಟ, ಕೈ ಕಾಲು ಮಂಡಿ ಯಾವುದು ಕೆಲಸ ಮಾಡ್ತಾ ಇಲ್ಲ, ಜ್ವರ ಸಿಕ್ಕಾಪಟ್ಟೆ. ಅಶಕ್ತಿ ನನಗೆ ಅರ್ಥ ಆಗಲಿಲ್ಲ, ಸ್ವಲ್ಪ ಸರಿಯಾಗಿ ಹೇಳಪ್ಪ. ಅಪರಿಜ್ಞಾನ ನ ಪರಿಜ್ಞಾನಂ ಅಪರಿಜ್ಞಾನ. ಸ್ಪಷ್ಟವಾದ ತಿಳುವಳಿಕೆ ಇಲ್ಲದೇ ಇದ್ದಾಗ ಸ್ಪಷ್ಟವಾದ ತಿಳುವಳಿಕೆ ಇದ್ದಾಗ ಪರಿಜ್ಞಾನಂ, ಸ್ಪಷ್ಟವಾದ ಎಚ್ಚರವು ಇಲ್ಲದೇ ಇದ್ದಾಗ ಅಪರಿಜ್ಞಾನ. ಕ್ರಮಕೋಪ, ಈ ಮೂರು ಪ್ರಕಾರ. ಒಬ್ಬ ಮನುಷ್ಯನನ್ನ ವಾದಿ, ಇಂತಹ ಬುದ್ಧಿಜೀವಿಗಳು, ಬುದ್ಧಿ ಬುದ್ಧಿ ಅಂತ ಕರೀತಾರೆ ನೋಡು, ಬುದ್ಧಿಜೀವಿಗಳು ಇವ್ರನ್ನ ಅಸಹಾಯಕರನ್ನಾಗಿ ಮಾಡಬೇಕು ಅಂದರೆ ಇವು ಮೂರರಲ್ಲಿ ಯಾವುದಾದ್ರು ಒಂದು ಉಪಯೋಗ ಮಾಡ್ರಿ. ಗೌಡಪಾದ್ರು ಹೇಗೆ ಕೊಡ್ತಾರೆ, ವಾದ ಮಾಡ್ಬೇಕಾದ್ರೆ ನಿನಗೆ ಮೂರು ಎಚ್ಚರಿರ್ಬೇಕು, ಈ ಮೂರರಲ್ಲಿ ಯಾವ್ದಾರು ಒಂದು ಅವನ ಮನೋಮಟ್ಟಕ್ಕೆ ತೂರು ಬಿಟ್ಬಿಡ್ರಿ. ಪೂರ್ ಬಾಯ ಬಟ್ಟರು ಸುಮ್ಮನೆ ಕೊಡ್ತಾನೆ. ಯಾವ ಮೂರವು? ಆಸಕ್ತಿ, ಅಪರಿಜ್ಞಾನ, ಕ್ರಮಕೋಪ. ಸರ್ವೈ ಏವಂ ಹಿ ಸರ್ವಥಾ ಬುದ್ಧೈ ಬೌದ್ಧರು ಸರ್ವಥ ಎಲ್ಲ ಪ್ರಕಾರದಿಂದಲೂ. ಏನು ಈ ಮೂರುಗಳ ಮೂಲಕವಾಗಿ ಹೊಸದು ಏನು ಸಿದ್ಧ ಮಾಡೋದಿಲ್ಲ. ಅಜಾತಿ ಪರಿದೀಪಿತ, ಅವರು ನಮ್ಮ ಗುಡೋಡ ಅಜಾತೀಯವಾದವನ್ನು ಬೆಳಗುತ್ತಾರೆ. ನಾನಲ್ಲ, ನಂದಲ್ಲ, ಎಲ್ಲ ಪೂರ್ವಜರು ಮಾಡಿಟ್ಟಿದ್ದು. ಏನದು ಪೂರ್ವಜರು ಮಾಡಿಟ್ಟಿದ್ದು? ಆತ್ಮನು ಸ್ವಯಂ ಬೆಳಕಿನಿಂದ ಕೂಡಿದ್ದಾನೆ. ನಾನಲ್ಲ, ನಂದಲ್ಲ, ಇದು ಯಾರ್ದು? ಪೂರ್ವಜರು ಮಾಡಿಟ್ಟಿದ್ದು. ಪೂರ್ವಜರು ಮಾಡಿಟ್ರು, ಏನೋ ಇದ್ದದ್ದನ್ನು ತೋರಿಸಿದ್ರು, ಇದ್ದದ್ದನ್ನು ತೋರಿಸಿದ್ರು. ಇಟ್ಟಿದ್ದೆ ನೋಡ್ರಿ. ಸೇಯಂ ಅಶಕ್ತಿ ಅಪರಿಜ್ಞಾನಂ ಸ ಇಯಂ, ಸೇಯಂ ಸ ಇಯಂ, ಸ ಅಂದ್ರೆ ಅದು, ಇಯಂ ಅಂದ್ರೆ ಇದು. ಅದು ಏನು ಅಂದ್ರೆ ಇದು, ಹಂಗೆ ಅದೇನು ಅಂದರೆ ಇದು. ಏನಿದು? ಅಶಕ್ತಿ ಅಪರಿಜ್ಞಾನ, ಒಂಥರ ಇನ್ಕೆಪಬಲ್. ಇಲ್ರಿ, ಹಾಗೇನಿಲ್ಲ, ಸಾಕಷ್ಟು ಸ್ಟಂಟ್ ಇದ್ದಾರೆ, ಎಲ್ಲ ತಿಳ್ಕೊತಾರೆ, ತಿಳಿದವರಿದ್ದಾರೆ. ಆದರೆ ಈ ತತ್ವವನ್ನು ತಿಳಿಯುವಂತಹ ಸಾಧ್ಯತೆ ಅವರಿಗಿಲ್ಲ. ತಿಳಿದವರಿದ್ದಾರೆ, ಅದರ ತತ್ವವನ್ನು ತಿಳಿಯುವ ಸಾಧ್ಯತೆ ಅವರಿಗಿಲ್ಲ. ಹೀಗಾಗಿ ತತ್ವ ಅವಿವೇಕ ಮೂಢತ ಇತ್ಯರ್ಥ. ತತ್ವ ಅವಿವೇಕ ಮೂಢ. ತತ್ವ ಅವಿವೇಕ ಮೂಢತ ಇತ್ಯರ್ಥ. ತತ್ವವನ್ನು ತಿಳಿಯಲಾರದಂತಹ ಮೌಢ್ಯತ. ತತ್ವ ವಿವೇಕ ಅಂದರೆ ತತ್ವದ ಸ್ಪಷ್ಟತೆ. ತತ್ವದ ಅವಿವೇಕ ಅಂದರೆ ತತ್ವದ ಸ್ಪಷ್ಟತೆ ಇರದೇ ಇದ್ದಂಥದ್ದು. ಮೂಢ ಇತ್ಯರ್ಥ. ತತ್ವವನ್ನು ತಿಳಿಯದೇ ಇದ್ದವನು ಮೂಢ. ಅವನು ಪ್ರೈಮ್ ಮಿನಿಸ್ಟರ್ ಆಗಿದ್ದರೂ ಚಿಂತೆ ಇಲ್ಲ, ಮೂಢ. ಅವನು ಏನು ಮಹಾರಾಜ ರಾಜ ಮಹಾರಾಜ ಆಗಿದ್ರು ಚಿಂತೆ ಇಲ್ಲ, ತತ್ವನ್ನ ತಿಳಿಯದೆ ಹೋದ್ರೆ ಮೂಢ. ತತಕ್ಕಿಂ ತತಕ್ಕಿಂ ತತಕ್ಕಿಂ ತತಕ್ಕಿಂ ಗುರುರಂಗ್ರಿ ಪದ್ಮಿ ಮನಶ್ಚೇತನ ಲಗ್ನಂ. ಗುರುವಿನ ಪಾದದಲ್ಲಿ ಎಲ್ಲಿವರೆಗೂ ಅವನು ನತಮಸ್ತಕನಾಗಿ ಸಮರ್ಪಣೆ ಮಾಡಿಕೊಳ್ಳುವುದಿಲ್ಲವೋ ಅಲ್ಲಿವರೆಗೂ ಪರ್ವತದಷ್ಟು ಐಶ್ವರ್ಯ ಇದ್ದರೆ ಸುಂದರ ಸ್ತ್ರೀಯಿಂದ ಕೂಡಿದ ರಾಜ್ಯವಿದ್ದರೆ ಆ ಪರಮಾತ್ಮ ಆ ಪರಬ್ರಹ್ಮನ ಜ್ಞಾನವಿಲ್ಲದೆ ತತಕ್ಕಿಂ ತತಕ್ಕಿಂ ತತಕ್ಕಿಂ ತತಕ್ಕಿಂ ಗುರೋರಂಗ್ರಿ ಪದ್ಮಿ ಮನಶ್ಚೇತನ ಲಗ್ನಂ. ಗುರೋಹ ಅಂಗ್ರಿ, ಅಂಗ್ರಿ ಅಂದರೆ ಪಾದ. ಗುರೋಹ ಅಂಗ್ರಿ ಗುರುವಿನ ಪಾದ. ಮನಶ್ಚೇತನ ಲಗ್ನಂ, ಮನಸ್ಸು ಅಲ್ಲಿ ಎಲ್ಲಿವರೆಗೂ ಹೋಗಿ ಸಮರ್ಪಿತವಾಗಿಲ್ಲವೋ ಅಲ್ಲಿವರಿದ್ದು ಏನಿದ್ರೆ ಏನು. ಹಾಗೆ ಇಲ್ಲಿ ತತ್ವ ಅವಿವೇಕ, ದಟ್ ಈಸ್ ಮೂಢತ. ಆ ಮೂಢತ ಅಥವಾ ಯಹ ಅಯಂ ತಯಾ ಉಕ್ತಃ ಕ್ರಮಃ ಹೇತುಃ ಫಲಸ್ಯ ಸಿದ್ಧಿಃ ಫಲಾಚ ಹೇತುಃ ಸಿದ್ಧಿಃ ಇತಿ ಇತರೇತರ ಅನಂತರ್ಯ ಲಕ್ಷಣಃ ತಸ್ಯ ಕೋಪಃ ಇಸ್ ಈಕ್ವಲ್ ಟು ವಿಪರ್ಯಾಸಃ ಅನ್ಯಥಾ ಭಾವಃ ಸ್ಯಾತ್ ಇತಿ ಅಭಿಪ್ರಾಯಃ. ನೀನು ಕ್ರಮ ಸಿದ್ಧ ಮಾಡುವಂತಂದಾಗ ಸೈಲೆಂಟ್ ಆಗಿಬಿಟ್ಟಿ. ಏನು ಕ್ರಮ? ಮೊದಲ ಹೇತು ನಂತರ ಫಲವೋ, ಮೊದಲು ಫಲ ನಂತರ ಹೇತುವೋ ಅನ್ನುವುದನ್ನು ಹೇಳು ಅಂದಾಗ ನೀನು ಬಾಯಲ್ಲಿ ಬಿಟ್ಕೊಂಡು ಸುಮ್ಮನಾಗ್ಬಿಟ್ಟಿ. ಈಗೇನು ಮಾಡ್ಬೇಕು ನಾವು? ತ್ವಯಾ ಕ್ರಮಃ ನ ಉಕ್ತಃ, ಮೊದಲು ಯಾವುದು ನಂತರ ಯಾವುದನ್ನ ಕ್ರಮವೂ ನಿನ್ನಿಂದ ಹೇಳಲಾಗಲಿಲ್ಲ. ನಾವೇನು ಮಾಡಬೇಕೀಗ? ಸುಮ್ಮನೆ ಕೊಡ್ಲಿಕ್ಕಂತೂ ಆಗುವುದಿಲ್ಲ. ಹೀಗಾಗಿ ಇದೊಂದು ವಿಪರ್ಯಾಸ ಪರಿಸ್ಥಿತಿ. ಏನು ವಿಪರ್ಯಾಸ ಅಂದರೆ ಅನ್ಯಥಾ ಭಾವ ಸ್ಯಾತ್ ಇತಿ ಅಭಿಪ್ರಾಯ. ಇತರೇತರ ಅನಂತರ್ಯ ಲಕ್ಷಣ, ಯಾವಾಗ ಮಾಡ್ಲಿಕ್ಕೆ ಸಿದ್ಧ ಮಾಡಲಿಕ್ಕೆ ಆಗೋದಿಲ್ವೋ ಆವಾಗ ನಾವೆಲ್ಲರೂ, ನೀನು ನಾವು ಎಲ್ಲರೂ ಎಲ್ಲಿಗೊಂದು ಒಂದು ಸ್ಥಾನಕ್ಕೆ ಬಂದುಬಿಟ್ಟಿದ್ವಿ. ಈಗ ಅನ್ಯಥಾ ಭಾವ ಸ್ಯಾತ್, ಬೇರೆ ಭಾವದಲ್ಲೇ ಬಂದು ನಿಂತ್ಕೊಂಡಂಗೆ ಆಯ್ತು. ಈಗ ಅಂದರೆ ನಿರ್ಣಯ ಮಾಡಲಿಕ್ಕೆ ಅಸಾಧ್ಯ ಆಗಿದೆ. ಇಲ್ಲ ಸ್ವಲ್ಪ ನೋಟ್ಸ್ ಬರ್ಕೊಡ್ರಿ, ನಾನು ಬರೆಸ್ತೇನೆ. ವಾದ ಮಾಡುವಾಗ ಎದುರಾಳಿಯು ತನ್ನ ಮತದಲ್ಲಿ ಆರೋಪಿಸಿದ ದೋಷವನ್ನು ಪರಿಹರಿಸಲಾರದವನಾದಾಗ ಅಥವಾ ವಾದವನ್ನು ಖಂಡಿಸದೇ ಇದ್ದಾಗ ಮೌನದಲ್ಲಿ ಸೋಲನ್ನು ಒಪ್ಪಿಕೊಂಡಾಗ, ಹೇಗೆ ಸೋಲನ್ನು ಒಪ್ಪಿಕೊತಾನೆ ಗೊತ್ತಾಯ್ತಲ್ಲ ನಿಮಗೆ, ಖಂಡಿಸೋದೂ ಇಲ್ಲ ಸೋಲಿಸೋದೂ ಇಲ್ಲ ವಾದವನ್ನು ಮುಂದುವರಿಸೋದಿಲ್ಲ, ಆವಾಗ ಏನಾಗ್ತದೆ? ಅವನು ಸೋತ ಅಂತಲೇ ಅರ್ಥ. ಆದರೆ ಆ ಸೋಲಿಗೆ ನಿಗ್ರಹ ಅಂತ ಕರೀತಾರೆ, ನಿಗ್ರಹ ಸ್ಥಾನ. ಅಲ್ಲಿಗೆ ಒಂದು ಮುಗೀತು. ಎರಡನೇದ್ದು ಅಪರಿಜ್ಞಾನ ಡ್ಯಾಶ್ ಸ್ಪೇಸ್ ಬಿಡ್ರಿ. ವಿರೋಧಿಯು ಸಿದ್ಧಾಂತಿಯ ವಾದಗಳನ್ನು ತಿಳಿದುಕೊಂಡಿರುತ್ತಾನೆ. ನಾವೇನು ನಿರ್ಣಯಕ್ಕೆ ಬರ್ತೀವಿ, ಅಪರಿಜ್ಞಾನ ಅಂತಂದರೆ ಅವನಿಗೆ ಜ್ಞಾನ ಆಗಿಲ್ಲ ಅಂತ ನಾವು ನಿರ್ಣಯಕ್ಕೆ ಬರ್ತೀವಿ. ಅಪರಿಜ್ಞಾನ, ಎಚ್ಚರ ಆಗಿಲ್ಲ, ತಿಳುವಳಿಕೆ ಆಗಿಲ್ಲ ಅಂತ. ಹಾಗಲ್ಲ, ಅವನು ತಿಳಿದುಕೊಳ್ಳಿಕ್ಕೆ ಆಗಿಲ್ಲ ಅಂತೇನಿಲ್ಲ, ಅಷ್ಟಕ್ಕಾಗಿ ಅವನ ಅಪರಿಜ್ಞಾನ ಆಗುವುದಿಲ್ಲ, ತಿಳ್ಕೊಂಡಿರ್ತಾನೆ. ಸಿದ್ಧಾಂತಿಯ ಮಾತುಗಳನ್ನು ವಾದಗಳನ್ನು ಅರ್ಥ ಮಾಡಿಕೊಂಡಿರ್ತಾನೆ. ಗೊತ್ತಾಯ್ತಾ? ಆದರೂ ಏನು ಮಾತಾಡಿದ್ರು ಸುಮ್ಮನೆ ಕೂತಿರ್ತಾನೆ ಅವನು. ಬಿಡಿ, ಅವನು ತಪ್ಪಾಗಿ ತಿಳ್ಕೊಂಡೋ ತಿಳ್ಕೊಳ್ಳೋ ಇಲ್ವೋ ಏನೋ, ಅವ ನಿಗ್ರಹ ಸ್ಥಾನದಲ್ಲಿ ನಿಂತ್ಕೊಂಡ್ಬಿಟ್ಟ. ಇವನು ತಿಳ್ಕೊಂಡಿರ್ತಾನೆ, ಅರ್ಥ ಮಾಡ್ಕೊಂಡಿರ್ತಾನೆ, ಟೋಟಲಿ ಇಗ್ನರೆಂಟ್ ಅಂತೂ ಅಲ್ಲ. ಹಾಂ, ಆದರೆ ಹೇಗೆ ಪ್ರತ್ಯುತ್ತರವನ್ನು ಕೊಡಬೇಕು ಅನ್ನೋದು ಇವನಿಗೆ ಗೊತ್ತಿಲ್ಲ. ಅದು ಅಪರಿಜ್ಞಾನ. ಬರ್ಕೊಳ್ರಿ, ಪ್ರತಿವಾದಿಗೆ ಉತ್ತರವನ್ನು ಹೇಳುವುದಕ್ಕೆ ತೋಚದೆ, ಓಕೆ, ಇಲ್ಲಿ ಅಶಕ್ತಿ ಅಂದರೆ ಈಸ್ ಈಕ್ವಲ್ ಟು ಅಪರಿಜ್ಞಾನ. ಈಗ ನಿಗ್ರಹ ಸ್ಥಾನ ಅಂತ ನಾ ಹೇಳಿದ್ನಲ್ಲ, ಇದು ಅಪರಿಜ್ಞಾನಿಯ ಸ್ವಭಾವ. ನಿಗ್ರಹ ಸ್ಥಾನ ಬೇರೆ, ಅಪರಿಜ್ಞಾನ ಬೇರೆ ಅಲ್ಲ. ನಿಗ್ರಹ ಸ್ಥಾನ ಅಂತ ನಾನು ಏನು ಹೇಳಿದೆ, ಅದು ಅಪರಿಜ್ಞಾನದ ಲಕ್ಷಣ. ಈ ಅಪರಿಜ್ಞಾನ ಅನ್ನುವಂಥದ್ದು ಅಂದ್ರೆ ಏನು ಅಂತ ಕೇಳಿದ್ದಾದರೆ, ಅರ್ಥ ಅರ್ಥ ಮಾಡ್ಕೊಂಡಿರ್ತಾನೆ, ಗೊತ್ತಾಯ್ತಾ, ಆದರೆ ಶಕ್ತಿ ಇಲ್ಲ. ವಾದ ಮಾಡಿ ಜೋರ್ ಮಾಡಿ ಇನ್ನೇನು ನೋಡಿದೆ, ಯಾರೋ ಕಾಂಗ್ರೆಸ್ ಸ್ಪೀಕರ್ ಬೈಕ್ ಇಟ್ಕೊಂಡು ರಾಹುಲ್ ಗಾಂಧಿಗೆ ಜೈ ಅಂತ ಮೈಕನ್ನು ಹೇಳ್ತಾನೆ. ಸಾಕಷ್ಟು ಜನ ಕೂಡಿರ್ತದೆ. ಹಾ, ಅವರು ಜನ ಎಲ್ಲ ಮೋದಿ ಮೋದಿ, ರಾಹುಲ್ ಗಾಂಧಿಗೆ ಜೈ ಮೋದಿ ಮೋದಿ ಲೈವ್. ಇವನು ಅದಾದ್ರೆ ಹೇಳಬೇಕೇ ಇಲ್ಲ ಕೊನೆಗೆ, ಸಿದ್ಧಾಂತಿ ಸಿದ್ಧಾಂತಿ ಸಿದ್ಧಾಂತಿ ಸಿದ್ಧಾಂತಿನ ಹೇಳಂಗಿಲ್ಲ, ಸುಮ್ಮನೆ ಇರ್ತಾನೆ. ಯಾಕೆ? ಅಪರಿಜ್ಞಾನ. ಏನು ಅಪರಿಜ್ಞಾನ? ತಿಳ್ಕೊಳ್ಳಿಕ್ಕೆ ಆಗಿಲ್ಲ ಅಂತಲ್ಲ, ತಿಳ್ಕೊಂಡಿರ್ತಾನೆ. ಆದರೆ ತಿಳ್ಕೊಂಡಿದ್ರು ಕೂಡ ಅದನ್ನು ಸ್ಪಷ್ಟಪಡಿಸಿಕೊಂಡ್ಕೊಂಡು ಆಗುವುದಿಲ್ಲ, ಉತ್ತರ ಕೊಡ್ಲಿಕ್ಕೆ ಆಗುವುದಿಲ್ಲ. ಯಾಕಾಗುವುದಿಲ್ಲ? ಅವನಲ್ಲಿ ಆ ಶಕ್ತಿ ಇಲ್ಲ. ಹಾ, ಅವಾಗ ನಾವೇನಂತೀರಿ? ನಾವು ಅವಾಗ ಹೇಳ್ತೀವಿ, ನೋಟ್ಸ್ ಕೊಡ್ತಾ ಇದ್ದೆ ನಿಮ್ಗೆ ನಾಲ್ಲ. ಅಂದರೆ ಅಶಕ್ತಿ ಈಸ್ ಈಕ್ವಲ್ ಟು ಅಪರಿಜ್ಞಾನ ಈಸ್ ಈಕ್ವಲ್ ಟು ಅಜ್ಞಾನ ಅಲ್ಲ. ಅಲ್ಲಿ ಬರ್ಕೊಳ್ರಿ, ನಾಟ್ ಇಗ್ನರೆನ್ಸ್, ಈಸ್ ನಾಲೆಜಬಲ್, ತಿಳ್ಕೊಂಡಿದ್ದಾನೆ. ಮತ್ತೇನು ಪ್ರಾಬ್ಲಮು? ಪ್ರತಿವಾದಿಗೆ ಉತ್ತರವನ್ನು ಹೇಳುವುದಕ್ಕೆ ಅಸಮರ್ಥನಾಗಿದ್ದಾನೆ. ಅವನಲ್ಲಿ ಆ ಪ್ರತಿಭೆ ಇಲ್ಲ, ಚುರುಕುತನ ಇಲ್ಲ, ಚುಟ್ಟಿ ಅಲ್ಲ. ಇನ್ನು ಎರಡನೇದ್ದು, ಮೊದಲು ಮಾಡಿದ ಪ್ರತಿಜ್ಞೆಯನ್ನು ಬಿಡುವುದು, ಮೊದಲು ಮಾಡಿದ ಪ್ರತಿಜ್ಞೆಯನ್ನು ಬಿಡುವುದು ಬಿಡುವುದನ್ನು ಪ್ರತಿಜ್ಞಾಹಾನಿ ಎಂದು ಕರೆಯುತ್ತಾರೆ. ಕಾಮ ಮೊದಲಿನ ಪ್ರತಿಜ್ಞೆಗೆ ವಿರುದ್ಧವಾಗಿಯೇ ಒಪ್ಪಿಕೊಂಡು ವಾದಿಸುವುದಕ್ಕೆ ಹೊರಟರೆ ಅಪಸಿದ್ಧಾಂತ ಎಂದು ಕರೆಯುತ್ತಾರೆ. ಅಪಸಿದ್ಧಾಂತ ಇವೆರಡೂ ನಿಗ್ರಹ ಸ್ಥಾನವನ್ನೇ ತೋರಿಸುತ್ತವೆ. ಪ್ರತಿಜ್ಞಾ ಮಾಡಿ ಸಿದ್ಧ ಮಾಡಲಿಲ್ಲ ಅಂತಂದರೆ ನಿಗ್ರಹ ಸ್ಥಾನ. ಗೊತ್ತಾಯ್ತಾ? ವಿರುದ್ಧವಾಗಿ ವಾದಿಸಲಿಕ್ಕೆ ಹೊರಟರೆ ಅಪಸಿದ್ಧಾಂತ ಅಂತ ಆಗ್ತದೆ. ಆವಾಗ ಕೂಡ ನೀನು ನಿಗ್ರಹ ಸ್ಥಾನ. ಅಪಸಿದ್ಧಾಂತಕ್ಕೆ ಯಾರೋ ಅವಕಾಶ ಕೊಡೋದಿಲ್ಲ. ನೀನಾಗೆ ಒಪ್ಪಿಕೊಂಡ ಪ್ರತಿಜ್ಞೆಯನ್ನು ನೀನು ಸಿದ್ಧ ಮಾಡುವುದು ನಿನ್ನ ಕರ್ತವ್ಯ. ಅದನ್ನು ಸಿದ್ಧ ಮಾಡಲಿಕ್ಕೆ ಹೋಗಿ ನೀನು ಒಂದು ವೇಳೆ ಅಪಸಿದ್ಧಾಂತ ಮಾಡಿದ್ದಾದರೆ ಬಾಯಿ ಮುಚ್ಚು ಅಂತಾರೆ, ಅಥವಾ ಮೊದಲು ಯಾಕೆ ಪ್ರತಿಜ್ಞೆ ಮಾಡಿದೆ ಅಂತ ಕೇಳ್ತಾರೆ. ಸೊ ಎರಡು ರೀತಿಯಲ್ಲಿ ಕೂಡ ಏನಾದವ ಈಗ ನಿಗ್ರಹ ಸ್ಥಾನ ಅಂದರೆ ಅವ ಬಾಯಿ ಮುಚ್ಚಿ ಸುಮ್ಮನೆ ಇರಬೇಕಾಗ್ತದೆ. ತ್ವಯಾ ಉಕ್ತ ಕ್ರಮ ಹೇತೋ ಫಲಸ ಸಿದ್ಧಿ ಫಲಾಚ ಹೇತೋ ಸಿದ್ಧಿ ಇತಿ ಇತರೇತನ ಅನಂತರ ಲಕ್ಷಣ ತಸ್ಯ ಕೋಪಃ ವಿಪರ್ಯಾಸಃ ಅನ್ಯಥಾ ಭಾವಃ ಸ್ಯಾತ್ ಇತಿ ಅಭಿಪ್ರಾಯಃ. ಇದು ಮುಗಿತು. ಇವೆಲ್ಲ ಕೋಪಃ ಅಂದರೆ ವಿಪರ್ಯಾಸಃ. ವಿಪರ್ಯಾಸ ಇಸ್ ಈಕ್ವಲ್ ಟು ಅನ್ಯಥಾ ಭಾವಃ. ಅಲ್ಲೇ ಅರ್ಥವು ನೋಡಿ. ಏನು ಅನ್ಯಥಾ ಭಾವ? ನಾವು ಅವನು ಎರಡು ಹೇಳಿದೀವಿ ಈಗ. ನಿಗ್ರಹ ಸ್ಥಾನ ಅಲ್ಟಿಮೇಟ್ಲಿ ನೀನು ಸುಮ್ಮನೆ ಇರಬೇಕಾಗ್ತದೆ ಅಷ್ಟೆ. ಏವಂ ಹೇತು ಫಲಯೋ ಕಾರ್ಯಕಾರಣ ಭಾವ ಅನುಪಪತ್ತಿ ಅಜಾತಿ ಸರ್ವಸ್ಯ ಅನುತ್ಪತ್ತಿ ಪರಿದೀಪಿತಾ ಪ್ರಕಾಶಿತಾ ಅನ್ಯೋನ್ಯದೋಷಂ ಬೃಹದ್ಭಿಃ ವಾದಿಭಿಃ ಬುದ್ಧೈಃ ಪಂಡಿತೈಃ ಇತ್ಯರ್ಥಃ. ಈ ಪ್ರಕಾರವಾಗಿ ಹೇತು ಫಲ ಕಾರ್ಯಕಾರಣ ಭಾವ ಅನುಪಪತ್ತೇ ನಾವು ಸಿದ್ಧಾಂತಕ್ಕೆ ಬರದೇ ಇದ್ದ ಕಾರಣವಾಗಿ ಒಂದು ಯಾವುದೋ ಒಂದು ನಿರ್ಣಯಕ್ಕೆ ಬರದೇ ಇದ್ದರಿಂದಾಗಿ ಭಾವ ಅನುಪಪತ್ತೇ ಭಾವ ಅನುಪಪತ್ತೇ ಸಿದ್ಧಾಂತಕ್ಕೆ ಬರದೇ ಇದ್ದರಿಂದಾಗಿ ನಿರ್ಣಯವನ್ನು ಮಾಡಲಾರದವರಿಂದಾಗಿ ಅಜಾತಿ ಎಂದ ಪ್ರಕಾರದಿಂದಲೂ ನೀವು ಏನು ಸಿದ್ಧ ಮಾಡಿದಂಗಾಯಿತು? ಅಜಾತಿ ಸಿದ್ಧ ಮಾಡಿದಂಗಾಯಿತು. ನಾವು ನಿಮ್ಮ ಸಿದ್ಧಾಂತ ಕೇಳಬೇಕು ಅಂತ ಬಂದರೆ ನೀವೇನು ಮಾಡಿದ್ರಿ? ನಮ್ಮ ಸಿದ್ಧಾಂತವನ್ನೇ ಸಿದ್ಧ ಮಾಡಿ ಪರ್ಫೆಕ್ಟ್ ಇದೆ ಅಂತ ಹೇಳಿ ನಮಗೆ ಸಡ್ವಿ ಕೊಟ್ಟರಲ್ಲಪ್ಪ ನೀವು. ನಿಮ್ದೇನೋ ಇದ್ರೆ ಹೇಳಿ ನಾವು ಬಂದ್ವಿ. ಅನುಭಾವ ಅನುಭವತ್ಯ ಅಜಾತಿ ಸರ್ವಸ್ಯ ಅನುತ್ಪತ್ತಿ ಪರಿದೀಪಿತ ಪ್ರಕಾಶಿತ ಅನ್ಯೋನ್ಯ ದೋಷಂ ಬೃಹದ್ಭಿ ವಾದಿಭಿ ಬುದ್ಧೈ ಪಂಡಿತೈ ಇತ್ಯರ್ಥ. ಒಬ್ಬರು ಒಬ್ಬರ ದೋಷಗಳನ್ನು ಒಬ್ಬರು ಒಬ್ಬರು ಹೇಳ್ತಾ ಒಬ್ಬರೊಬ್ಬರ ದೋಷಗಳನ್ನು ಒಬ್ಬರೊಬ್ಬರು ಹೇಳ್ತಾ ಕೊನೆಗೆ ಏನು ಸಿದ್ಧಾಂತಕ್ಕೆ ಬಂದ್ರಿ? ನಮ್ಮ ಸಿದ್ಧಾಂತವನ್ನು ನೀವು ಒಪ್ಕೊಂಡ್ರಿ. ಹೌದೇ? ಅನ್ಯೋನ್ಯ ದೋಷಂ ಪ್ರಬದ್ಧಿ ಒಬ್ಬರ ಒಬ್ಬರ ದೋಷಗಳನ್ನು ಎತ್ತಿ ಹಿಡಿದು ಮಾತಾಡ್ತಾ ಹೋಗಿ ಬುದ್ಧೈ ಪಂಡಿತೈ ಇತ್ಯರ್ಥ. ಇಂತಹ ಮಹಾನ್ ಮಹಾನ್ ಪಂಡಿತರು ವಾದಿಗಳು ಕೊನೆಗೆ ನಮ್ಮ ಸಿದ್ಧಾಂತವನ್ನು ತಿಳಿಸಿಕೊಟ್ಟಂತಾಯಿತು. ಇದಕ್ಕೆ ನೋಟ್ಸ್ ಬರ್ಕೊಡ್ರಿ. ಇದಕ್ಕೆ ಹಾಸ್ಯಗರ್ಭಿತ ವಿಶೇಷಣ ಅಂತ. ಇದೊಂದು ವಿಶೇಷಣ. ಅದು ಏನು ವಿಶೇಷಣ? ಹಾಸ್ಯ ಗರ್ಭಿತ ವಿಶೇಷಣ. ಹೇಗಿರ್ತದೆ? ತಾವೇ ಪಂಡಿತರು ಎಂದು ತಿಳಿದುಕೊಂಡಂತಹ ವಾದಿಗಳು ಧರ್ಮದಿಂದ ಶರೀರವೆಂತಲೂ, ಶರೀರದಿಂದ ಧರ್ಮವೆಂತಲೂ, ಎಂಥ ಧರ್ಮದಲ್ಲಿ ಇದ್ದೀಯೋ ಅಂಥ ಶರೀರ ನಿಮಗೆ ಸಿಗ್ತದೆ, ಎಂಥ ಶರೀರದಿಂದ ಇದ್ದೀಯೋ ಅಂಥ ಕರ್ಮ ಮಾಡಿದ್ದೀಯೋ ಅಂತಹ ಧರ್ಮ ನಿಮಗೆ ಸಿಗ್ತದೆ. ಅಂದರೆ ಏನಿದರ್ಥ? ಧರ್ಮದಿಂದ ಶರೀರ, ಶರೀರದಿಂದ ಧರ್ಮ. ಯಾವುದು ಮೊದಲು ಅದನ್ನು ಹೇಳ್ರಿ. ಹೇತು ಮೊದಲ, ಫಲ ಮೊದಲು. ಫಲ ಮೊದಲು ಅಂದರೆ ಫಲ ಅಲ್ಲದು, ಹೇತು. ಹೇಳ್ರಿ. ಧರ್ಮದಿಂದ ಶರೀರವೋ, ಶರೀರದಿಂದ ಧರ್ಮವೋ? ಒಬ್ರಿಗೊಬ್ರು ಹಿಂಗೆ ಹೇಳ್ತಾ ಹೇಳ್ತಾ ಅವ್ರು ಇವರು ಎರ್ಚಾಡಿದ್ರು, ಇವರು ಅವ್ರ ಮೇಲೆ ಎರ್ಚಾಡಿದ್ರು. ಕೊನೆಗೇನು ಮಾಡಿದರು? ಏ ಉಗ್ಗ, ನೀನು ಯಾವುದು ಹುಟ್ಟೋದೇ ಇಲ್ಲ ಹೋಗ. ನಾವು ಮೊದಲೇ ಹೇಳಿವಿ ಯಾವುದು ಹುಟ್ಟಿಲ್ಲ ಅಂತ. ಯಾವುದು ಹುಟ್ಟುವುದೇ ಇಲ್ಲ ಎಂಬ ನಮ್ಮ ಅಜಾತ್ಯವಾದವನ್ನೇ ಸಿದ್ಧ ಮಾಡುತ್ತಿದ್ದೀರಾ? ಈ ನೋಟ್ಸಿಗೆ ಕಾರಣ ಏನು? ಹಾಸ್ಯ ಗರ್ಭಿತ ವಿಶೇಷಣ. ನಾನು ಹೇತು ಫಲಯೋ ಕಾರ್ಯಕಾರಣ ಭಾವ ಇತಿ ಅಸ್ಮಾಭಿಃ ಉಕ್ತಂ. ಹೇತು ಫಲಗಳಿಗೆ ಕಾರ್ಯಕಾರಣ ಇದೆ. ಹೇತು ಫಲಯೋ ಕಾರ್ಯಕಾರಣ ಭಾವ ಇತಿ ಅಸ್ಮಾಭಿಃ ಉಕ್ತಂ. ನಾವು ಹೇಳಿದ್ದದು ಹೇತು ಮತ್ತು ಫಲ ಇವು ಕಾರ್ಯಕಾರಣ ಭಾವಗಳಿಂದ ಕೂಡಿವೆ ಅಂತ ನಾವು ಹೇಳಿದ್ದು. ಅಸ್ಮಾಭಿಃ ಶಬ್ದ ಮಾತ್ರ ಆಶ್ರಿತ್ಯ ಛಲಮಿದಂ ತ್ವಯಾ ಉಕ್ತಂ ಪುತ್ರಾಜನ್ಮ ಪಿತುರ್ಯಥಾ ವಿಷಾಣವಚ್ಚ ಅಸಂಬಂಧ ಇತ್ಯಾದಿ. ನೀನೇನು ಮಾಡಿದಿ? ಬರೀ ವಿವಕ್ಷ ಬಿಟ್ಬಿಡಿ, ಶಬ್ದಗಳನ್ನು ಬೆನ್ನತ್ತಿ ಹೋಗ್ತಾ ಇದೀಯ. ವಿವಕ್ಷ ಬಿಟ್ಟು ಶಬ್ದಗಳ ಬೆನ್ನತ್ತಿ ಇದೇ ಹಣೆ ಬರಾಗೋದು. ತತ್ ತಮ್ ಅಸಿ, ಶಬ್ದಗಳನ್ನು ಮಾತ್ರ ಬೆನ್ನತ್ತಿದ್ರೆ ತತ್ ತದಸಿ ತ್ವಂ ತಮಸಿ ಅಂತ ಆಗ್ತದೆ. ಈಗ ತತ್ ತತ್ ತ್ವಂ ತಮ ಅಸಿ ಅವಶ್ಯಕತೆ ಇಲ್ಲ. ಥೋಡ ಮಾತು ಛೇಕಾ ಗುಜರಾತಿ. ತತ್ ತ್ವಂ ಅಸಿ ಬರೀ ಶಬ್ದಗಳನ್ನು ಮಾತ್ರ ನೀನು ಬೆನ್ನತ್ತಿ ಹೋದದ್ದಾದರೆ, ವಿವಕ್ಷ ಬಿಟ್ಟದ್ದಾದರೆ, ವಿವಕ್ಷ ಏನು? ಅಸಿ ಈಸ್ ವಿವಕ್ಷ, ಐಕ್ಯ. ಸುಮ್ಮನೆ ಈಶ್ವರ ಈಶ್ವರ ಜೀವ ಜೀವ ಜೀವ ಜೀವ ಈಶ್ವರ ಈಶ್ವರ ಅನ್ನೋ ಶಬ್ದಗಳನ್ನು ಮಾತ್ರ ಪ್ರಯೋಗ ಮಾಡೋದ್ರಲ್ಲಿ ನೀನು ಬೆನ್ನತ್ತಿ ಹೋಗಿದ್ದೆ ಆದರೆ, ವಿವಕ್ಷ ಬಿಟ್ಕೊಟ್ಟಿದ್ದೆ ಆದರೆ, ಆ ಅಸಿ ಶಬ್ದದ ಅವಶ್ಯಕತೆನೇ ಇಲ್ಲ. ನೋಡ್ರಿ, ತತ್ತದಸ್ತಿ ತ್ವಂ ತಮಸಿ, ನೀನು ನೀನು ಆಗಿದ್ದೀಯ ಅಂತ ಹೇಳಬೇಡ, ನೀನು ನೀನೇ. ಅದು ಅದು ಆಗಿದೆ, ಆಗಿದೆ ಅಂತ ಹೇಳಬೇಡ, ಅದು ಅದೇ ಇಲ್ಲ. ಮತ್ತು ಹಸಿ ಶಬ್ದ ಇದೆ ಅಲ್ಲ, ಅದು ವ್ಯರ್ಥ ಆಗ್ತದೆ. ಅದಕ್ಕೆ ಹಸಿಯಲ್ಲಿ ಹಾಕೋತೀವಿ. ನಿನಗೆ ಹೇಳಬೇಕು ಅಂದರೆ ಹಾಕ್ಕೊಳ್ಳಿಕ್ಕೆ ಹಸಿ ಶಬ್ದ ಇಲ್ಲ. ಹಸಿ ವಿವಕ್ಷ. ಏನು ವಿವಕ್ಷ ಅಂದರೆ, ಅದೇ ಇದು ಇದೇ ಅದು, ಎರಡರಲ್ಲಿ ಯಾವ ಭೇದವೂ ಇಲ್ಲ ಅನ್ನುವುದನ್ನು ತೋರಿಸುವುದೇ ವಿವಕ್ಷ. ನೀನು ವಿವಕ್ಷ ಬಿಟ್ಕೊಟ್ಟು, ನೀನು ವಿವಕ್ಷ ಬಿಟ್ಕೊಟ್ಟು ನಿನ್ನ ಮನಸ್ಸಿಗೆ ಬಂದ ಹಾಗೆ ನೀನು ಏನಮ್ಮ ಎಲ್ಲಿದ ಸಿಚ್ಚಿದ್ರದ್ದು ಆ್ಯಪಲ್ ಲೈಟ್, ಆರೆಂಜ್ ಆ್ಯಪಲ್ ಲೈಟ್, ಲೆಮನ್ ಲೆಮನ್ ಆ್ಯಪಲ್ ಲೈಟ್. ಓಕೆ, ಸೊ ಹೀಗಾಗಿ ನೀನು ಒಂದು ಒಂದು ಕೆಲಸ ಮಾಡು, ಜಯ ಶಂಕರಾಚಾರ್ಯಜಿಗೆ ಅಂತ ಎದ್ದು ಹೋಗು ಹೇಳು. ಅದನ್ನ ಬಿಟ್ಕೊಟ್ಟು ಶಬ್ದ ಮಾತ್ರ ಆಶ್ರಿತ್ಯ ಛಲಮಿದಂ ತ್ವಯಾ ಉಕ್ತಂ. ನೀ ಏನು ಇವು ಹೇಳ್ತಾ ಇದ್ದೀಯ, ಇದು ಛಲ, ನೀ ಛಲ ಸಾಧಿಸ್ತಾ ಇದ್ದೀಯ. ಶಬ್ದವನ್ನು ಅನವಶ್ಯಕವಾಗಿ ತಿರುಚಿ ಉತ್ತರ ಕೊಡೋದು ಛಲ ಅಂತ ಹೇಳ್ತಾರೆ. ಛಲ ಮಾಡ್ತಾ ಇದ್ದೀಯ. ಆ ಛಲ ಕೂಡ ಎಷ್ಟು ಅಪಹಾಸ್ಯವಾಗಿದೆ ಅಂದರೆ, ಪುತ್ರಾಜನ್ಮ ಪಿತು ಯಥ, ಮಗನಿಂದಾಗಿ ತಂದೆ ಹುಟ್ಟಿದ, ಮಗನಿಂದಾಗಿ ತಂದೆ ಹುಟ್ಟಿದ, ವಿಷಾಣವಚ್ಚ ಅಸಂಬಂಧ, ಕೊಂಬುಗಳು ಹೇಗೆ ಒಂದಕ್ಕೆ ಒಂದು ಸಂಬಂಧ ಇಲ್ಲವೋ, ಈ ಕೊಂಬು ಮುರಿದ್ರೆ ಆ ಕೊಂಬು ಮುರಿದಿದ್ದಂತೇನಿಲ್ಲ, ಆ ಕೊಂಬು ಮುರಿದ್ರೆ ಈ ಕೊಂಬು ಮುರಿದಿದ್ದಂತಿಲ್ಲ, ಅವು ಎರಡೂ ಜೊತೆ ಜೊತೆಗೇ ಬೆಳೀತಾವೆ ಅಂತ ಏನು ಕಾಯಂ ಹೇಳಿ ಬರೋದಿಲ್ಲ. ಎಷ್ಟೋ ದನಗಳಲ್ಲಿ ಒಂದು ಕೊಂಬು ಹಿಂಗಿರ್ತದೆ, ಒಂದು ಕೊಂಬು ಹಿಂಗಿರ್ತದೆ, ಜೊತೆ ಜೊತೆಗಿರ್ಬೇಕಂತ ಏನು ನಿಯಮಿಲ್ಲ. ನಮ್ಮ ಮೂಡ್ಲ ಮೂಡ್ಲ ಬಿಡ್ರಿ, ಮೂಡ್ಲ ಯಾವಾಗಲೂ ಅದು ಹಿಂಗೆ ಅಲ್ಲ, ಪೊಲಿಟಿಷಿಯನ್ ಪಕ್ಕ ಪೊಲಿಟಿಷಿಯನ್ ಮೂಡ್ಲ. ಯಾವುದೇ ದನ, ಅದು ಹಸು ಆಗಿರಲಿ ಎತ್ತಾಗಿರಲಿ ಬಸವಣ್ಣಾಗಿರಲಿ, ಅದು ಹಿಂಗಿತ್ತು ಅಂದರೆ ಕೊಂಬು, ಅದು ಮೂಡ್ಲ, ಅದು ಒಂದೇ ಜಾತಿ ಹಿಂಗಿರ್ತದೆ. ಬೇರೆ ಯಾವ ಜಾತಿ ಎಲ್ಲ ಬೇರೆ ಬೇರೆ ಹಿಂಗೆ ಇರ್ತವೆ ಹಿಂಗಿರ್ತವೆ, ಇದು ಮಾತ್ರ ಹಿಂಗೆ. ಮತ್ತು ಸಪೂರ ಇರ್ತವೆ, ಭಾರಿ ಚೂಪ್ ಇರ್ತವೆ, ಶಾರ್ಪ್ ಹಿಂಗೆ ಹಾಕಿದ್ರು ಅಂದರೆ ದಟ್ಸ್ ಇಟ್. ಚೂರಿ ಖಡ್ಗ ಕತ್ತಿ ಗೃಹ ಏನು ಬೇಕಾಗಿಲ್ಲ, ಅಲ್ಲಿದ್ದದ್ದು ಓಡಿ ಬಂದು ಹಿಂಗೆ ಹಾಕ್ಬಿಡ್ತು ಹಾಗೆ ತಲೆಗೆ. ನಮ್ಮ ಹತ್ರ ಎಲ್ಲ ಮೂಡ್ಲನ ಇರುವುದಲ್ಲಿ ನಾವು ಹೋಗೋದಿಲ್ಲ, ಹತ್ರ ಹೋಗೋದಿಲ್ಲ, ಹೆಂಗೆ ನೋಡ್ಕೋತಾರೋ ನೋಡ್ಕೋತಾರೆ. ಅವು ಇಷ್ಟಿಷ್ಟು ಇರ್ತಾವಲ್ಲ, ಅವು ಭಾಳ ಪ್ರೀತಿ ನನಗೆ, ಯಾಕೆ ಅವು ಇನ್ನೂ ಕಂಬ ಬಂದಿರ್ತಲ್ಲ, ಕಂಬಿರುವುದಲ್ಲ. ನೀನು ಏನು ಮಾತಾಡ್ತೀಯ, ವಿಷಾಣವಚ್ಚ ಅಸಂಬಂಧ ನಹಿ ಅಸ್ಮಾಭಿಹಿ ಅಸಿದ್ಧಾತ್ ಹೇತೋ ಫಲಸಿದ್ಧಿ ಅಸಿದ್ಧಾತ್ ವಾ ಫಲಾತ್ ಹೇತು ಸಿದ್ಧಿ ಅಭ್ಯುಪಗತ ಕಿಂ ತರ್ಹಿ ಬೀಜಾಂಕುರವತ್ ಕಾರ್ಯಕಾರಣಭಾವ ಅಭ್ಯುಪಗಮ್ಯತೆ ಇತಿ ಅತ್ರ ಉಚ್ಯತೆ. ಬೀಜಾಂಕುರಾಖ್ಯೋ ದೃಷ್ಟಾಂತಃ ಸದಾ ಸಾಧ್ಯ ಸಮೋ ಹಿ ಸಹ ನಹಿ ಸಾಧ್ಯ ಸಮೋ ಹೇತು ಸಿದ್ಧೌ ಸಾಧ್ಯಸ್ಯ ಯುಜ್ಯತಿ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿಃ ಶಾಂತಿಃ ಶಾಂತಿಃ. ಹರಿಃ ಓಂ ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ. ಜೈ ಶ್ರೀ ಸದ್ಗುರುನಾಥ್ ಮಹಾರಾಜಿ ಕೀ. ಧನ್ಯವಾದ. ಥ್ಯಾಂಕ್ ಯು. ಜೈ ಶ್ರೀ ದಾನಜಿ.